ಡಿಂಗಾರೆ ಡಿಂಗಾ ಸ್ಯಾಂಡೆ ಡಿಂಗಾಲ ಉಡುದು ಹೊಡಿಬೇಕು ಚಪ್ಪಾಳ ಚಪ್ಪಾಳ ಡಿಂಗಾರೆ ಡಿಂಗಾ ಸ್ಯಾಂಡೆ ಡಿಂಗಾಲ ಉಡುದು ಕುಣಿಬೇಕು ಅಪ್ಪಾಲ ತಿಪ್ಪಾಲ ಡಿಂಗ್ ಡಾಂಗಲ್ ಡಿಂಗಿಂದ ಬೆಲ್ಲ ಡಿಂಗ್ ಡಾಂಗಲ್ ಡಿಂಗಿಂದ ಬೆಲ್ಲ ಡಿಂಗಾ ಸೇಂದಿ ಡಿಂಗಾಲ ಉಡುದು ಹೊಡಿಬೇಕು ಚಪ್ಪಾಳ ಚಪ್ಪಾಳ ಡ್ರಿಂಕ್ ಮಗ ಡ್ರಿಂಕ್ ಮಗ ಕೊಟ್ಟು ತೈತೆ ಸ್ವರ್ಗ ಲಿಂಕ್ ಮಗ ಹೀರೋ ಹೀರೋ ನನಗಿಲ್ಲಿ ರಿಯಲ್ ಹೀರೋ ಯಾರೋ ಯಾರೋ ನನಗಿಲ್ಲಿ ಕಲ್ಲರ್ ಯಾರೋ ನ ಆರು ಆರು ಆರು ಆರು ಮುಗ ನ ಆರು ಮುಗ ಅಂತೂ ಇಂತೂ ಇವತ್ತು ನಿನ್ ಪಿಕ್ಚರ್ ಕತೆನ ಬರೆದು ಮುಗಿಸ್ತೆ ಬಾ ಪಾರ್ಟಿ ಮಾಡೋಣ ಬೇಡ ಮಗ ಏಯ್ ಈ ಲವ್ ಅಲ್ಲಿ ಇರೋದೆಲ್ಲ ಬರೀ ದುಃಖ ಎಣ್ಣೆಲೆ ಇರೋದು ನಿಜವಾದ ಸುಖ ತಗ ಕಮ್ ಆನ್ ಬಾಸ್ ನಿಜ ಎಳ್ಳಕ್ಕೂ ನಾನು ಕೊಟ್ಟೆ ರಜಾ ಅದು ಪಟ್ಟು ಹಣ್ಣು ತಗೋ ಅನ್ನೋದೆಲ್ಲ ಸುಮ್ಮನೆ ಆಗಿ ಮತ್ತೆ ಮುಂದಿ ಮತ್ತೆ ಮತ ಕೊಡೋ ನನ್ನ ಸ್ಟಾರ್ ಸ್ಟಾರ್ ನಾಳೆ ನಾನೇ ಸೂಪರ್ ಸ್ಟಾರ್ ಕಾರು ಬಾರ ನನ್ನಗಿನ್ನು ಕಾರು ಬಾರ ನ ಆರು ಆರು ಆರು ಆರು ಮುಗ ನ ಆರು ಮುಗ ಓಕೆ ಬಾಸ್ ಡಿಂಗಾರೆ ಡಿಂಗಾ ಸೇಂದಿ ಡಿಂಗಾಲ ಕುಡಿದು ಹೊಡಿಬೇಕು ಚಪ್ಪಾಳ ಚಪ್ಪಾಳ ಡಿಂಗಾರೆ ಡಿಂಗಾ ಸೇಂದಿ ಡಿಂಗಾಲ